ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು.